ಸಂಜೆ ನಾ ಹೊರಟಿದ್ದೆ ಅಲೆಯೋಕೆ, ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ. ಬಿದ್ದೆ ಬಿದ್ದೆ ಬಿದ್ದೆ ಎರ್ರ ಬಿರ್ರಿ ಬಿದ್ದೆ, ಖಾಲಿ ಹಾಟು ಡೀಲಾಗೋಯ್ತು ನಾನು ಲವ್ವಲ್ ಬಿದ್ದೆ. ಸೀದಾ ಸಾದಾ ಇದ್ದೆ ಉಲ್ಟಾ ಪಲ್ಟಾದೆ, ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಅಲೆಯೋಕೆ ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ. ಕಂಡಾಗಿಂದ ಬಾಯ್ ತುಂಬ ನಗುವ ಚಂದ ನೋಡೋ ಗೋವಿಂದ, ರಾತ್ರಿ ಕಾಣೋ ಚಂದ್ರ ಹಗಲೆಲ್ಲೋ ಕಾಣೆಯಾದ, ಗುಟ್ಟಾಗಿ ಇವಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ. ಹುಣ್ಣಿಮೆ ಹುಟ್ಟೋದೆ ಇವಳ ಕಣ್ಣಲ್ಲೇ, ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ. ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಸ್ಲೇಟಲ್ಲಿಯ ಐ ಇ ಬರ್ಕೊಟ್ಟು ನನ್ನ ಅಮ್ಮ, ತಿದ್ದೋಕೆ ಹೇಳಿದಂತೆ ಅಂದು ಕೇಳಮ್ಮ. ಹಾಟಲ್ಲಿ ಎಲ್ಲ ವಿ ಬರೆದಿಟ್ಟು ಇವಳು ನಂಗೆ, ತಿದ್ದೋಕೆ ಹೇಳಿದ್ದಾಳೆ ಇಲ್ಲೇ ಕಾಣಮ್ಮ. ಕಾಮನ ಬಿಲ್ಲನ್ನೇ ಕಿತ್ತು ಕೈಯಲ್ಲಿ ನೀಡುವ ಮಾಯಾವಿ ಈ ಮಳಿ, ನಲ್ಲಗೆ ಲೂಟಿಯಾದೆ ನಾನಿಲ್ಲಿ. ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಸಂಜನಾ ಹೊರಟಿದ್ದೆ ಅಲೆಯೋ